ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಾನು ಕೇಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಿಲೆ ಇಲ್ಲಿನ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿದ್ಯಾಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಇಲ್ಲಿ ಈ ಒಂದು ಸಂದರ್ಶನ ರೂಪದಲ್ಲಿ ರೈತ ಬಾಂಧವರಿಗೆ ಮಾಹಿತಿ ಕೊಡೋದಕ್ಕೋಸ್ಕರ ಇಲ್ಲಿಗೆ ಬಂದಿರ್ತೇನೆ. ಈಗ ಪ್ರಥಮವಾಗಿ ಪೀಡೆಗಳ ಒಂದು ನಿರ್ವಹಣೆಯಲ್ಲಿ ನೈಸರ್ಗಿಕ ಶತ್ರುಗಳ ಒಂದು ಪಾತ್ರ ಏನು, ನೈಸರ್ಗಿಕ ಶತ್ರುಗಳಂದ್ರೆ ಏನು, ನಮ್ಮ ರೈತರು ಯಾವ ರೀತಿಯಿಂದ ಅದನ್ನ ಕಂಡುಹಿಡಿಬಹುದು, ಜೊತೆಗೆ ಸಸ್ಯಜನ್ಯ ಕೀಟನಾಶಕಗಳ ಒಂದು ಪಾತ್ರ ಏನಿರ್ತದೆ, ಅದನ್ನ ಹೆಂಗೆ ತಯಾರು ಮಾಡಬಹುದು, ಮತ್ತೆ ಯಾವ ರೀತಿಯಿಂದ ಉಪಯೋಗಿಸಬಹುದು, ಅದರ ಮಹತ್ವ ಏನು, ಜೊತೆಗೆ ಈಗ ಕಟಾವು ಮಾಡಾದ್ಮೇಲೆ ದಾಸ್ತಾನು ಕೀಟಗಳ ಒಂದು ಹಾವಳಿ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ, ಇದರ ಒಂದು ನಿರ್ವಹಣೆ ಮತ್ತೆ ಕಂಡುಹಿಡಿಯೋದು ಯಾವ ರೀತಿಯಿಂದ ನಾವು ಅಂತ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೇಳಿ, ಈ ಪೀಡೆಗಳ ಒಂದು ನಿರ್ವಹಣೆಯಲ್ಲಿ ನೈಸರ್ಗಿಕ ಶತ್ರು ಅಂದ್ರೆ ಏನು, ಇದರ ಒಂದು ಕಿರು ಪರಿಚಯದೊಂದಿಗೆ ರೈತರು ಯಾವ ರೀತಿಯಿಂದ ಅದನ್ನ ಗುರುತಿಸಿ ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಆರಂಭ ಮಾಡಿ ಬೇಡ. ಇವಾಗ ಸರ್, ಪರಿಸರದಲ್ಲಿ ನಾವು ಹಾನಿಕಾರಕ ಕೀಟಗಳಲ್ಲದಲೆ ನಮಗೆ ಮಿತ್ರಕಾರಕ ಕೀಟಗಳು ಇರ್ತವೆ, ಅವನ್ನ ಪರಭಕ್ಷಕ ಕೀಟಗಳಂತ ಕರೀತವೆ. ಅದರ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ರೈತರಿಗೆ ಬಹಳ ಮುಖ್ಯವಾಗಿರುತ್ತದೆ. ನಾವು ಇವಾಗ ಒಂದು ಹೊಲದಲ್ಲಿ ಬೆಳೆ ಬೆಳೀತಾ ಇದೀವಿ ಅಂತಂದ್ರೆ ಬರೀ ಹಾನಿಕಾರಕ ಕೀಟಗಳ ಬಗ್ಗೆ ಅಷ್ಟೇ ನಮಗೆ ಗೊತ್ತಿರುತ್ತೆ. ಕೆಲವು ರೈತರಿಗೆ ನೈಸರ್ಗಿಕವಾಗಿ ಪರಿಸರದಲ್ಲೇ ಇರುವ ಮಿತ್ರ ಕೀಟಗಳ ಬಗ್ಗೆ ಗಮನ ಹರಿಸೋದಿಲ್ಲ. ಈಗ ರಾಸಾಯನಿಕಗಳನ್ನ ಅಂಗಡಿಯಿಂದ ತಂದು ನಾವು ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡೋದ್ರಿಂದ ಮಿತ್ರ ಕೀಟಗಳ ಮೇಲೂ ಸಹ ಇದರ ಪರಿಣಾಮ ಬಹಳ ಬೀರುತ್ತೆ. ಅವುಗಳ ನಾಶಗಳಾಗುವಿಕೆಯಿಂದ ನಮಗೇನಾಗುತ್ತೆ, ಬೆಳೆಗಳಲ್ಲಿ ನಷ್ಟ ಜಾಸ್ತಿ ಆಗುತ್ತೆ. ಈ ನೈಸರ್ಗಿಕದಲ್ಲಿ ಕೀಟ ಪೀಡೆಗಳನ್ನ ಹತೋಟಿಯಲ್ಲಿಡಲು ಪರಭಕ್ಷಕ ಅಥವಾ ಪರತಂತ್ರ ಕೀಟಗಳು, ಪರಭಕ್ಷಕ ಜೇಡಗಳು, ಮೈಟ್ ನುಸಿಗಳು ಮತ್ತು ಕೀಟ ಭಕ್ಷಕ ಹಕ್ಕಿ ಪಕ್ಷಿಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಇವುಗಳ ಸಂರಕ್ಷಣೆ, ಉತ್ತೇಜನೆ ಮತ್ತು ಸೂಕ್ತ ಬಳಕೆ ಬಹಳ ಮುಖ್ಯವಾಗಿರುತ್ತದೆ. ಈಗ ನಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ತೆಂಗಿನ ಕಪ್ಪು ತಲೆ ಹುಳುವಿನ ಹತೋಟಿಯಲ್ಲಿ ಗೋನಿಯೋಸಸ್ ನೆಫಾಂಟಡಿಸ್, ಬ್ರೆಕಾನ್ ಬ್ರೆವಿಕಾನಿಸ್ ಮತ್ತು ಕಬ್ಬಿನ ಕಾಂಡ ಕೊರಕ, ಹತ್ತಿ, ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ, ಕಡಲೆ, ತೊಗರಿಕಾಯಿಯಲ್ಲಿ ಕೊರಕ ಮತ್ತೆ ಭತ್ತದಲ್ಲಿ ಕಾಂಡ ಕೊರಕ, ಗರಿ ಸುತ್ತುವ ಹುಳುಗಳ ಮೇಲೆ ಟ್ರೈಕೋಡರ್ಮಾ ಜಪಾನಿಕಂ ಎಂಬ ಪರತಂತ್ರ ಜೀವಿಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಹಾಗೆ ಕ್ರೈಸೋಪರ್ನ ಪರಭಕ್ಷಕ ಕೀಟವು ಹೇನು, ಥ್ರಿಪ್ಸ್, ನುಸಿ, ಬಿಳಿನೊಣ ಹಾಗೂ ಎಲಿಕವರ್ಪ ಚಿಕ್ಕ ಮರಿಗಳನ್ನ ಕಬಳಿಸಿ ಒಳ್ಳೆಯ ಹತೋಟಿಗೆ ತಂದ ನಿದರ್ಶನಗಳಿವೆ. ಕಬ್ಬಿನಲ್ಲಿ ಬಿಳಿ ಹುಣ್ಣೆ ಹೇನಿನ ಹತೋಟಿಯಲ್ಲಿ ಕಂದು ಹೇನು ಮತ್ತು ಡಯಫಾ ಎಫಿಡಿವರ ಎಂಬ ಪರಭಕ್ಷಕ ಈ ಕೀಟವನ್ನ ಹತೋಟಿಯಲ್ಲಿಡುತ್ತವೆ. ಈಗ ಮುಖ್ಯವಾಗಿ ಈ ಮಿತ್ರ ಕೀಟಗಳು ಅಂತಂದ್ರೆ ಯಾವ್ಯಾವು ಅಂತ ಹೇಳ್ಬೋದಾ ಮೇಡಮ್? ಪ್ರಮುಖವಾಗಿ ನಮ್ಮ ಒಂದು ಕೃಷಿ ಬೆಳೆಗಳಾಗಿರ್ಲಿ, ಆಮೇಲೆ ತೋಟಗಾರಿಕೆ ಬೆಳೆಗಳ ಆಗಿರ್ಲಿ, ಮಿತ್ರ ಕೀಟಗಳಂದ್ರೆ ಸರ್, ಇವಾಗ ಲೇಡಿ ಬರ್ಡ್ ಬೀಟಲ್ಸ್ ಅಂತೇಳಿ ಇವು ಸಣ್ಣ ಹುಳುಗಳು ನೀವೆಲ್ಲ ನೋಡಿರಬಹುದು. ಅದರ ಬೇರೆ ಬೇರೆ ಜೀವನ ಚಕ್ರಗಳು, ಅದರಲ್ಲಿ ನಮಗೆ ಲಾರ್ವಾ ಸ್ಟೇಜ್, ಮರಿ ಹುಳು ಸ್ಟೇಜ್ ಅಂತ ಏನಿರುತ್ತೆ, ಅದು ನಮಗೆ ಕೀಟ ಹಾನಿಕಾರಕ ಕೀಟ ಮೊಟ್ಟೆ ಇಟ್ಟಿರುತ್ತಲ್ಲ ಅದನ್ನ ಅದು ತಿಂತಾ ಇರುತ್ತೆ. ಆಮೇಲೆ ಇವಾಗ ನಾವು ಪರಿಸರದಲ್ಲಿ ಇರುವ ಡ್ರಾಗನ್ ಫ್ಲೈ, ಡ್ಯಾಮ್ಸನ್ ಫ್ಲೈ ಅಂತಿದೆ, ಆಮೇಲೆ ಇದು ಬಂದ್ಬಿಟ್ಟು ಕ್ರೈಸೋಪರ್ಲಾ ಅಂತ ಇನ್ನೊಂದು ಜೀವಿಗಳಿರ್ತವೆ. ಇವಾಗ ಭತ್ತದಲ್ಲೆಲ್ಲ ಏನ್ ಹೇಳ್ತಾರೆ, ಜೇಡ ನಮಗೆ ಹಲವು ಬಗೆಯ ಕೀಟಗಳನ್ನ ಹತೋಟಿಯಲ್ಲಿಡುತ್ತದೆ. ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ರಿ ಸಸ್ಯಜನ್ಯಗಳ ಒಂದು ಕೀಟನಾಶಕಗಳ ಒಂದು ಮಹತ್ವ ಕೊಡೋದು ತುಂಬಾನೇ ಒಂದು ಉಪಯುಕ್ತ ಆಗಿದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ರಾಸಾಯನಿಕದಿಂದ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಏರುಪೇರು ಆಗುವ ಒಂದು ಸಂದರ್ಭ ಇರತಕ್ಕಂತ ಒಂದು ಸಮಯದಲ್ಲಿ ಈಗ ಕೃಷಿ ಸಸ್ಯಜನ್ಯ ಕೀಟನಾಶಕಗಳ ಒಂದು ಬಳಕೆಗೆ ಬಂದ್ರೆ ಇದರಲ್ಲಿ ಪ್ರಮುಖವಾಗಿ ನೀಮಾಸ್ತ್ರ, ಬೇವಿನ ಬೀಜದ ಕಷಾಯ, ಅಗ್ನಿಹೋತ್ರ, ಬ್ರಹ್ಮಾಸ್ತ್ರ, ದಶಪರ್ಣ ಕಷಾಯ, ಒಂದೊಂದಾಗಿ ಯಾವ ರೀತಿಯಿಂದ ನಾವು ಇದನ್ನ ತಯಾರು ಮಾಡಿ ಹೇಗೆ ಇದನ್ನ ನಾವು ಜಮೀನುಗಳಲ್ಲಿ ಅಥವಾ ಕೃಷಿ ಬೆಳೆಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ ಸಿಂಪರಣೆಗೆ ತಗೊಳ್ಬಹುದು ಅಂತ ಹೇಳಿ ಮೇಡಮ್. ಸರ್, ಈಗ ನಮಗೆ ಸಸ್ಯಜನ್ಯ ಕೀಟನಾಶಕಗಳು ಪರಿಸರದಲ್ಲೇ ಇರುವ ನಮ್ಮ ಸುತ್ತಮುತ್ತಲೇ ಇರುವ ವಸ್ತುಗಳನ್ನ ಬಳಸಿ ತಯಾರಿಸಬಹುದಾಗಿದೆ. ಈಗ ನೀಮಾಸ್ತ್ರ ಹೇಗ್ ಮಾಡೋದು ಅಂತಂದ್ರೆ, ಕಪ್ಪು ಮಣ್ಣಿನ ಮಡಿಕೆ ಅಥವಾ ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯಲ್ಲಿ 200 ಲೀಟರ್ ನೀರಿನಲ್ಲಿ 10 ಲೀಟರ್ ದೇಸಿ ಹಸುವಿನ ಗೋಮೂತ್ರ, 10 ಕೆಜಿ ಸಗಣಿ, 10 ಕೆಜಿ ಬೇವಿನ ಎಲೆ ಚಟ್ನಿ ಮಾಡಿಕೊಂಡು ಇದನ್ನ 3 ದಿನಗಳ ಕಾಲ ಕಳಿಯಲು ಬಿಡಬೇಕು. ಪ್ರತಿ 3 ಬಾರಿ ಕಟ್ಟಿಗೆಯಿಂದ ಚೆನ್ನಾಗಿ ಅದನ್ನ ಕಲಕ್ತಾ ಇರಬೇಕು. ತದನಂತರ ಮೊದಲು ಗೋಣಿ ತಟ್ಟಿನಿಂದ, ನಂತರ ತೆಳುವಾದ ಹತ್ತಿ ಬಟ್ಟೆಯಿಂದ ಸೋಸಿ ಸಿದ್ಧಗೊಂಡ ನೀಮಾಸ್ತ್ರವನ್ನ ನಾವು ಕೀಟ ನಿರ್ವಹಣೆಗೆ ಬಳಸಬಹುದು. ಉದಾಹರಣೆಗೆ ಜಿಗಿ ಹುಳು, ಹೇನು, ನುಸಿ ಇತ್ಯಾದಿ ರಸ ಹೀರುವ ಕೀಟಗಳ ಸಂಖ್ಯೆ ಹೆಚ್ಚಾದಲ್ಲಿ ಬಾಧೆಗನುಗುಣವಾಗಿ ನೀಮಾಸ್ತ್ರವನ್ನು ವಾರಕ್ಕೊಮ್ಮೆ ಸಿಂಪಡಿಸುವುದು ಬಹಳ ಸೂಕ್ತವಾಗಿರುತ್ತದೆ. ತದನಂತರ ನಾವು ಬೇವಿನ ಬೀಜದ ಕಷಾಯ ಹೇಗೆ ಮಾಡೋದು ನೋಡೋಣ. ಇದು %5 ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ಇಲ್ಲಿ ಬೇವಿನ ಕಾಯಿಗಳು ಜೂನ್ ಆಗಸ್ಟ್ ತಿಂಗಳಿನ ಮಧ್ಯಭಾಗದಲ್ಲಿ ಹಣ್ಣಾಗುತ್ತೆ. ಮಳೆಗಾಲದ ಮೊದಲ ಸಮಯದಲ್ಲಿ ಬೀಜಗಳ ಸಂಗ್ರಹಣೆ ಮಾಡುವುದು ಸೂಕ್ತವಾಗಿರುತ್ತದೆ. ಒಂದು ವರ್ಷದ ಒಳಗೆ ಉಪಯೋಗಿಸಿದರೆ ಅದರಲ್ಲಿ ಪೀಡೆನಾಶಕ ಶಕ್ತಿ ಉತ್ತಮವಾಗಿರುತ್ತದೆ. ಒಂದು ವರ್ಷದ ನಂತರ ಈ ಬೇವಿನ ಬೀಜದಲ್ಲಿರುವ ಪೀಡೆನಾಶಕ ಶಕ್ತಿ ಕ್ಷೀಣಿಸುತ್ತದೆ. ಹಾಗಾಗಿ ನಾವು ಒಂದು ವರ್ಷದೊಳಗಿನ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ ಬೇವಿನ ಹಣ್ಣಿನಲ್ಲಿ ಲೋಳೆಯಿಂದ ಸುತ್ತುವರಿದ ಬೀಜವಿರುತ್ತೆ. ಈ ಬೀಜಗಳನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ಒಣಗಿಸಿ ನಂತರ ಅರೆದು ನುಣ್ಣಗೆ ಪುಡಿ ಮಾಡಬೇಕು. 10 kg ಒಣ ಬೀಜದ ಪುಡಿಯನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ನೀರಿರುವ ಬಕೆಟ್ ಅಥವಾ ಪಾತ್ರೆಯಲ್ಲಿ 10-12 ಗಂಟೆಗಳ ಕಾಲ ನೆನೆ ಇಡಬೇಕು. ಈ ಬಕೆಟ್ ಅಲ್ಲಿ 30 L ನೀರು ತಗೋಬೇಕು ನಾವು. ಅದರಲ್ಲಿ 10-12 ಗಂಟೆಗಳ ಕಾಲ ನೆನೆಸಿಡಬೇಕು. ಬೇವಿನ ಬೀಜದ ಪೂರ್ತಿ ಅಂಶಗಳು ನೀರಿಗೆ ಬಿಟ್ಕೊಳ್ತವೆ. ಆಮೇಲೆ ನಾವೇನ್ ಮಾಡ್ಬೇಕು, ಬೇವಿನ ಬೀಜದ ಕಷಾಯವನ್ನ ಬಟ್ಟೆಯಿಂದ ಸೋಸಿ ದ್ರಾವಣವನ್ನ ತೆಗಿಬೇಕು. ಈ ಕಷಾಯವನ್ನ 200 L ನೀರಿನಲ್ಲಿ 200 g ಸಾಬೀನಿನ ಪುಡಿ ಜೊತೆಗೆ ಬೆರೆಸಿ ಸಿಂಪರಣೆ ಮಾಡ್ಕೊಳ್ಬಹುದು. ನಾವು ಅಗ್ನಿ ಅಸ್ತ್ರ ಹೇಗೆ ತಯಾರು ಮಾಡೋದು ನೋಡೋಣ. ಇದರಲ್ಲಿ ತಂಬಾಕು ಅಥವಾ ಹೊಗೆಸೊಪ್ಪನ್ನು 1 kg ತಗೋಬೇಕು. 500 g ಖಾರವಾದ ಹಸಿಮೆಣಸಿನಕಾಯಿ ಮತ್ತು ಜವಾರಿ ಬೆಳ್ಳುಳ್ಳಿ 500 g ಮತ್ತು 5 kg ಬೇವಿನೆಲೆ. ಇದನ್ನ 20 L ದೇಸಿ ಹಸುವಿನ ಗೋಮೂತ್ರದಲ್ಲಿ ಜಜ್ಜಿ ಕಷಾಯ ಮಾಡಿ ಒಂದು ದಿನ ಮಣ್ಣಿನ ಗಡಿಗೆ ಅಥವಾ ಪಾತ್ರೆಯಲ್ಲಿ ಕಳೆಯಲು ಬಿಡಬೇಕು. ಮರುದಿನ ಈ ಮಿಶ್ರಣವನ್ನ 4-5 ಬಾರಿ ಉಕ್ಕು ಬರುವಂತೆ ಕುದಿಸಿ 4 ದಿನಗಳ ಕಾಲ ತಂಪಾಗಲು ಬಿಟ್ಟು ದಿನಕ್ಕೆ 3 ಬಾರಿ ಕಲಕ್ತಾ ಇರಬೇಕು. ಈ ಮಿಶ್ರಣವನ್ನ ಬಟ್ಟೆಯಿಂದ ಸೋಸಿ ಬೇರೊಂದು ಕಪ್ಪು ಅರಿವೆ ಅಥವಾ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬಟ್ಟೆ ಕಟ್ಟಿ 3 ತಿಂಗಳ ತನಕ ಸಂಗ್ರಹಿಸಿಡಬಹುದು. ಪ್ರತಿ ಎಕರೆಗೆ ಕನಿಷ್ಠ 4-6 L ಅಗ್ನಿಯಸ್ತ್ರವನ್ನ 200 L ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವ ಮೂಲಕ ಎಲೆ ಸುರುಳಿ ಕೀಟ, ಕಾಯಿ, ಕಾಂಡ ಹಾಗೂ ಹಣ್ಣು ಕೊರೆಯುವ ಕೀಟಗಳನ್ನ ನಿಯಂತ್ರಿಸಬಹುದು. ಬ್ರಹ್ಮಾಸ್ತ್ರ, ಇದನ್ನು ತಯಾರಿಸಲು ಬೇವಿನ ಎಲೆ 5 kg, ಸೀತಾಫಲ ಎಲೆ, ಲಂಟಾನ ಕಳೆಯ ಎಲೆ, ಪೇರಳ ಎಲೆ, ದಾಳಿಂಬೆ ಎಲೆ, ಹಾಗಲಕಾಯಿ ಎಲೆ, ಲಕ್ಕಿ ಎಲೆ, ಔಡಲ ಎಲೆ, ಕಾಂಗ್ರೆಸ್ ಎಲೆ, ಪಪ್ಪಾಯ ಎಲೆ ಮತ್ತು ಬಿಳಿ ದತ್ತುರ ಎಲೆ ಬೇಕಾಗುತ್ತೆ. ಈ 11 ಎಲೆಗಳ ಪೈಕಿ ಯಾವುದಾದ್ರೂ 5 ಬಗೆಯ ಎಲೆಗಳನ್ನು 2 kg ಪ್ರಮಾಣದಲ್ಲಿ ಗೋಮೂತ್ರದ ಜೊತೆಗೆ ರುಬ್ಬಿ ಚಟ್ನಿ ಮಾಡಿ 40-50 kg ಪದಾರ್ಥ ಕುದಿಯುವಂತಹ ದೊಡ್ಡ ಮಣ್ಣಿನ ಅರಿವೆ ಅಥವಾ ಮಡಿಕೆ ಹೊರತುಪಡಿಸಿ ಮುಚ್ಚುಳ ಇರುವ ಯಾವುದೇ ಲೋಹದ ಪಾತ್ರೆಯಲ್ಲಿ 200 L ದೇಸಿ ಆಕಳ ಗಂಜಲ ಹಾಕಿ 5 ಎಲೆಗಳ ಚಟ್ನಿ ಬೆರೆಸಿ ಚೆನ್ನಾಗಿ 4-5 ಉಕ್ಕು ಬರುವ ತನಕ ಕುದಿಸಬೇಕು. ಹೀಗೆ ಕುದಿಸುವುದರಿಂದ 15 L ದ್ರಾವಣ ಮಾತ್ರ ಉಳಿಯುತ್ತದೆ. ನಂತರ 2-4 ದಿನಗಳ ಕಾಲ ತಂಪಾಗಲು ಬಿಟ್ಟು ದಿನಕ್ಕೆ 3 ಬಾರಿ ಕಲಕಬೇಕು. ಈ ಮಿಶ್ರಣವನ್ನ ಬಟ್ಟೆಯಿಂದ ಸೋಸಿ ಬೇರೊಂದು ಕಪ್ಪು ಅರಿವೆ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬಟ್ಟೆ ಕಟ್ಟಿ 3 ತಿಂಗಳ ತನಕ ಸಂಗ್ರಹಿಸಿಡಬಹುದು. ಇದನ್ನು ಎಲ್ಲಾ ರಸ ಹೀರುವ ಕೀಟಗಳು, ಕಾಯಿ ಹಾಗೂ ಹಣ್ಣು ಕೊರೆಯುವ ಕೀಟಗಳ ನಿರ್ವಹಣೆಗೆ ಉಪಯೋಗಿಸಬಹುದಾಗಿದೆ. ಮತ್ತು ಕೊನೆಯದಾಗಿ ದಶಪರ್ಣಿ ಕಷಾಯ ಹೇಗ್ ಮಾಡೋದು ನೋಡೋಣ. ಈ ದಶಪರ್ಣಿ ಕಷಾಯ ಮಾಡಲಿಕ್ಕೆ 200 L ನೀರು, ದೇಸಿ ಆಕಳ ತಾಜಾ ಸಗಣಿ 2 kg, ದೇಸಿ ಆಕಳ ಗಂಜಲ 10 L, ಒಣಗಿದ ಶುಂಠಿ ಪುಡಿ 200 g, ಇವುಗಳನ್ನ ಅರವೆ ಅಥವಾ ಪ್ಲಾಸ್ಟಿಕ್ ತೊಟ್ಟಿಯಲ್ಲಿ ಕಲಸಿ ನಂತರ ಬೇವಿನ ಎಲೆ 5 kg, ಟೊಂಗೆ ಎಲೆ 3 kg, ಹಾಗಲ ಎಲೆ, ಸೀತಾಫಲ ಎಲೆ, ಲಕ್ಕಿ ಗಿಡದ ಎಲೆ, ಔಡಲ ಎಲೆ, ಲಂಟಾನ ಎಲೆ, ದತ್ತೂರಿ ಎಲೆ, ಮಾವು ಎಲೆ, ಸೀಬೆ ಅಥವಾ ಪೇರಲ ಎಲೆ, ಅಡಿಕೆ ಗರಿ ಎಲೆ ತಲಾ 2 kg ಅಂತೆ, ದೇಸಿ ಚೆಂಡು ಹೂ ಸಸ್ಯದ ತುಂಡು, ಕಾಫಿ ಎಲೆ, ದಾಳಿಂಬೆ ಎಲೆ, ಎಕ್ಕದ ಎಲೆ, ಕಣಗಲೆಲೆ, ಜಾಲಿ ಮರದ ಸೊಪ್ಪು ತಲಾ 1 kg ಅಂತೆ ಮತ್ತು ತುಳಸಿ ರೆಂಬೆ ತುಂಡು 1/2 kg ಬೇಕಾಗುತ್ತದೆ. ಇವುಗಳೆಲ್ಲವನ್ನು ಯಾವುದಾದರೂ 10 ಬಗೆಯ ಎಲೆಗಳು ಮತ್ತು ತಂಬಾಕು ಅಥವಾ ಹೊಗೆಸೊಪ್ಪು 1 kg, ಖಾರದ ಹಸಿಮೆಣಸಿನಕಾಯಿ ಚಟ್ನಿ 1 kg, ಜವಾರಿ ಬೆಳ್ಳುಳ್ಳಿ 1/2 kg ಇವೆಲ್ಲವುಗಳ ಮಿಶ್ರಣವನ್ನು ಕಪ್ಪು ಬಣ್ಣದ ಅರಿವೆ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಗೋಣಿ ಚೀಲ ಹೊದಿಸಿ 40 ದಿನಗಳ ಕಾಲ ಸಂಗ್ರಹಿಸಿ ನೆರಳಿನಲ್ಲಿ ಇಡಬೇಕು. ಕಳೆ ಹಾಕಿದ ಪ್ರತಿ ದಿವಸ 2 ಬಾರಿ 2 ನಿಮಿಷ ಕೋಲಿನಿಂದ ಚೆನ್ನಾಗಿ ತಿರುಗಿಸಬೇಕು. 21ನೇ ದಿನಕ್ಕೆ ಸೋಸಿ ಕಪ್ಪು ಬಣ್ಣದ ಅರಿವೆ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ 6 ತಿಂಗಳ ತನಕ ಸಂಗ್ರಹಿಸಿಡಬಹುದು. ಎಲೆಗಳ ಮೇಲೆ ಕೀಟಪೀಡೆಗಳ ತತ್ತಿ ಅಥವಾ ಮೊಟ್ಟೆಗಳು ಕಂಡು ಬಂದಾಗ 200 ಲೀಟರ್ ನೀರಿಗೆ 6 ಲೀಟರ್ ದಶಪರ್ಣಿ ಕಷಾಯ ಸಿಂಪಡಿಸಬೇಕು. ಈಗ ದಾಸ್ತಾನು ಕೀಟಗಳ ಒಂದು ನಿರ್ವಹಣೆ ಕೂಡ ಅತಿ ಮುಖ್ಯ ಆಗಿರ್ತದೆ. ಹೇಗೆ ಜಮೀನಿನಲ್ಲಿ ನಾವು ಬೆಳೆ ಇರಬೇಕಾದ್ರೆ ಕೀಟಗಳ ಒಂದು ಪುಟಳ ಇರುತ್ತೆ, ಆ ರೀತಿಯಿಂದ ಈಗ ದಾಸ್ತಾನು ಮಾಡಿದಾದ್ಮೇಲೆ ಕೂಡ ಅದರ ಒಂದು ಹಾವಳಿ ಇರುತ್ತೆ ಮೇಡಮ್. ಈ ದಾಸ್ತಾನು ಪೀಡೆಗಳ ಅಂದ್ರೆ ಏನಂತ ನಮ್ಮ ರೈತರಿಗೆ ತಿಳಿಸ್ತೀರಿ? ಮತ್ತೆ ಇದು ದಾಸ್ತಾನು ಪೀಡೆಗಳು ಯಾವ ಯಾವ, ಮತ್ತೆ ಇದು ನಿರ್ವಹಣಾ ಕ್ರಮಕ್ಕೆ ಬಂದ್ರೆ ಯಾವ ಒಂದು ಕ್ರಮದಿಂದ ನಾವು ನಿರ್ವಹಣೆ ಮಾಡಬಹುದು ಅನ್ನೋದು ಹೇಳಿ ಮೇಡಮ್. ಸರ್, ದಾಸ್ತಾನು ಪೀಡೆಗಳಂದ್ರೆ ಈಗ ನಮಗೆ ಅಕ್ಕಿಯಲ್ಲಿ ಅಕ್ಕಿ ಮೂತಿ ಹುಳು ಅಂತ ಇರುತ್ತೆ. ಈಗ ನಾವು ಮನೆಗಳಲ್ಲೆಲ್ಲ ಕಾಳು ಸಂಗ್ರಹಿಸಿಟ್ಟಿರ್ತೀವಿ, ಆ ಕಾಳಿನಲ್ಲಿ ಪಲ್ಸ್ ಬೀಟಲ್ ಅಂದ್ರೆ ಕಾಳು ಹುಳುಗಳು ಅಂತ ಹೇಳ್ತೀವಿ. ಹಾಗೆ ನಾವು ಹಿಟ್ಟಿನಲ್ಲಿ ನೋಡಬಹುದು, ಈಗ ಗೋಧಿ ಹಿಟ್ಟು, ಜೋಳದಿಟ್ಟು ಅಥವಾ ಅಕ್ಕಿ ಹಿಟ್ಟು, ಈ ಯಾವ್ದಲ್ಲಾದ್ರೂ ನಮಗೆ ಫ್ಲೋರ್ ಬೀಟಲ್ ಅಂತ ಹೇಳ್ತೀವಿ, ಅಂದ್ರೆ ಹಿಟ್ಟಿನ ಹುಳು ಅಂತ ಹೇಳ್ತೀವಿ. ಈ ಎಲ್ಲಾ ಪೀಡೆಗಳಿಗೆ ತೇವಾಂಶ ಪ್ರಮಾಣ ತುಂಬಾ ಮುಖ್ಯವಾಗಿರುತ್ತದೆ. ಅಂದ್ರೆ ತಮ್ಮ ಜೀವನ ಚರಿತ್ರೆಯನ್ನು ವೃದ್ಧಿಸಿಕೊಳ್ಳಲು ಕಾಳುಗಳ ತೇವಾಂಶ ಪ್ರಮಾಣ ಬಹಳ ಮುಖ್ಯವಾಗಿರುತ್ತದೆ. ಈ ಕಾಳುಗಳ ತೇವಾಂಶವನ್ನ ನಾವು 8-10% ಕಡಿಮೆ ನಾವು ಇರುವಂತೆ ನೋಡ್ಕೋಬೇಕು. ಮೊದಲಿಗೆ ನಾವು ಗೋದಾಮುಗಳನ್ನ ಸ್ವಚ್ಛಗೊಳಿಸಿ ರಂಧ್ರಗಳನ್ನ ಮುಚ್ಚಿ ಸಾರಣೆ ಮಾಡಬೇಕು. ಕೀಟಬಾಧೆಗೊಳಗಾದ ಹಳೆಯ ಕಾಳು ಧಾರಕಗಳನ್ನ ಸ್ವಚ್ಛ ಮಾಡಿ ಕೀಟ ವಿಮುಕ್ತಿಗೊಳಿಸಿ ಉಪಯೋಗಿಸಬೇಕು. ಕಾಳುಗಳನ್ನ ಸರಿಯಾಗಿ ಕೇರಿ ತೂರಿ ಬಿಸಿಲಿಗೆ ಒಣಗಿಸಿ ತೇವಾಂಶ 8-10% ಕಡಿಮೆ ಮಾಡಿ ಸಂಗ್ರಹಿಸಿದರೆ ಕೀಟಬಾಧೆ ಕಡಿಮೆಯಾಗುತ್ತದೆ. ಈ ಧಾನ್ಯ ತುಂಬಿದ ಚೀಲಗಳನ್ನ ಸರಿಯಾದ ನಿಟ್ಟುಗಳಲ್ಲಿ ಅಟ್ಟಣಿಗೆ ಅಥವಾ ಚಾಪೆ ಅಥವಾ ಮರದ ದಿಣ್ಣೆಗಳ ಮೇಲೆ ಸಂಗ್ರಹಿಸಿಡಬೇಕು. ಏಕದಳ ಧಾನ್ಯಗಳಲ್ಲಿ ಒಣಗಿದ ಬೇವಿನ ಎಡೆಗಳನ್ನ ಮಿಶ್ರಣ ಮಾಡಿ ಇಡುವುದರಿಂದ 12 ತಿಂಗಳವರೆಗೆ ಕೀಟಗಳ ಬಾಧೆಯಿಂದ ದೂರವಿಡಬಹುದು. ದ್ವಿದಳ ಧಾನ್ಯಗಳಲ್ಲಿ ಒಲೆಯ ಬೂದಿ ಅಥವಾ ಬೇವಿನ ಎಲೆಗಳನ್ನು ಉಪಯೋಗಿಸಿ ಬರಪುರಿಯನ್ನು ದೂರವಿಡಬಹುದು. 3 ಭಾಗ ಸಂಗ್ರಹಣೆ ಮಾಡಬೇಕಾದ ಕಾಳು ಹಾಗೂ 1 ಭಾಗ ರಾಗಿ ಹೊಟ್ಟು ಮಿಶ್ರಣ ಮಾಡಿ ಸಂಗ್ರಹಿಸುವುದರಿಂದ ಬರಬುರಿ ಕೀಟಗಳ ಹಾವಳಿ ಕಡಿಮೆಯಾಗುತ್ತದೆ. ರಾಗಿಯಲ್ಲಿರುವ ಎಣ್ಣೆಯು ವಿಕರ್ಷಕದ ಹಾಗೆ ಕೆಲಸ ಮಾಡುತ್ತದೆ. ಎಣ್ಣೆ ಕಾಳು ಬೆಳೆಗಳಲ್ಲಿ ಪ್ರತಿ ಕೆಜಿಗೆ ಬೀಜಕ್ಕೆ 3-4 ಮಿಲಿಲೀಟರ್ ಔಡಲ ಅಥವಾ ಬೇವಿನ ಎಣ್ಣೆಯನ್ನು ಬೀಜೋಪಚಾರ ಮಾಡಬೇಕು. ಇದರಿಂದ ಕೀಟಗಳು ವಿಕರ್ಷಿಸಲ್ಪಡುತ್ತವೆ, ಮೊಟ್ಟೆ ಅಥವಾ ತಮ್ಮ ತತ್ತಿಗಳನ್ನ ಇಡೋದಿಕ್ಕೆ ಸಾಧ್ಯವಾಗುವುದಿಲ್ಲ. ಶೇಂಗಾಕಾಯಿಗಳನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ರಾಸಾಯನಿಕ ಗೊಬ್ಬರದ ಖಾಲಿ ಚೀಲಗಳಲ್ಲಿ ತುಂಬಿ ಇಡುವುದರಿಂದ ಕೀಟಗಳು ಮತ್ತು ರೋಗಗಳಿಂದ ವಿಮುಕ್ತಿ ಪಡೆಯಬಹುದು. ಒಣಮೆಣಸಿನಕಾಯಿಯಿಂದ ಧೂಪ ಹಾಕುವುದು, ಉಗ್ರಾಣದಲ್ಲಿ ಸಗಣಿ ಬೆರಣಿ ಅಥವಾ ಕುಳ್ಳುಗಳನ್ನ ಸುಟ್ಟು ಅದರಲ್ಲಿ ಮೆಣಸಿನಕಾಯಿ ಪುಡಿಯನ್ನ ಹಾಕಬೇಕು. ಉಗ್ರಾಣವನ್ನ 1-2 ದಿನಗಳವರೆಗೆ ತೆಗೆಯಬಾರದು, ಇದರಿಂದ ಕೀಟಗಳ ಉಸಿರಾಟ ಕ್ರಿಯೆಗೆ ತೊಂದರೆಯಾಗಿ ಅವುಗಳು ನಾಶವಾಗುತ್ತವೆ. ಉಗ್ರಾಣ ಕೀಟ ಪೀಡೆ ನಿರ್ವಹಣೆಗಾಗಿ ಬಜಪುಡಿ 2%, ಬೇವಿನ ಎಲೆಯ ಅಥವಾ ಬೀಜದ ಪುಡಿ 2%, ಸೀತಾಫಲ ಬೀಜದ ಪುಡಿ 5% ಪ್ರಮಾಣದಲ್ಲಿ ಬಳಸಬಹುದಾಗಿದೆ. ಭತ್ತದ ಕಣಜದಲ್ಲಿ ಲೆಕ್ಕಿ ಗಿಡದ ಟೊಂಗೆಗಳನ್ನ ಬಳಸಬಹುದು. ಆಲೂಗೆಡ್ಡೆ ಸಂಗ್ರಹಣೆ ಕೊಠಡಿಯಲ್ಲಿ ಲಂಟಾನ ಅಥವಾ ಯುಪಟೋರಿಯಂ ಎಲೆಗಳನ್ನು ಆಲೂಗೆಡ್ಡೆಯ ಮೇಲೆ ದಪ್ಪವಾಗಿ ಹಾಕುವುದರಿಂದ ಆಲೂಗೆಡ್ಡೆ ಕೊರಕ ಬಾಧೆಯನ್ನು ನಿಯಂತ್ರಿಸಬಹುದಾಗಿದೆ. ಒಟ್ಟಾರೆಯಾಗಿ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡ್ಬಿಟ್ಟು ಕೀಟ ಪೀಡೆಗಳ ಒಂದು ನಿರ್ವಹಣೆ ಹೇಗೆ ಮಾಡಬಹುದು ಅಂತ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ನೈಸರ್ಗಿಕವಾಗಿ ಅಂದ್ರೆ ಸರ್, ನಮ್ಮ ಪರಿಸರದಲ್ಲೇ ಸಿಗುವ ವಸ್ತುಗಳನ್ನ ಉಪಯೋಗಿಸಿ ನಾವು ರೋಗ ಕೀಟ ಹೇಗೆ ನಾವು ದೂರ ಇಡಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು. ಮತ್ತೆ ನಮಗೆ ಪರಿಸರದಲ್ಲೇ ಇರುವ ಪರಭಕ್ಷಕ ಕೀಟಗಳು, ಪರಭಕ್ಷಕ ಜೀವಿಗಳು, ಪರತಂತ್ರ ಜೀವಿಗಳು, ಹಾಗೆ ನಮಗೆ ಹಾನಿಕಾರಕ ಕೀಟಗಳನ್ನ ತಿನ್ನುವ ಪಕ್ಷಿಗಳು, ಇಂಥವನ್ನೆಲ್ಲ ನಾವು ಪರಿಸರದಲ್ಲೇ ಸಂರಕ್ಷಣೆ ಮಾಡೋದ್ರಿಂದ ನಾವು ಬಹಳ ರೋಗ ಅಥವಾ ಕೀಟಬಾಧೆಯನ್ನ ನಿಯಂತ್ರಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್. ಹೆಚ್ಚಿನ ಮಾಹಿತಿಗಾಗಿ 9480974848 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿದೆ. ಧನ್ಯವಾದಗಳು. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ವಿದ್ಯಾಶ್ರೀ ಅವರಿಂದ ಮಾಹಿತಿ ಸಂದರ್ಶನ ರೂಪದಲ್ಲಿ. ಇದುವರೆಗೆ ಮಾಹಿತಿ ನೀಡುವುದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಮೇಡಮ್. ಧನ್ಯವಾದಗಳು ರೈತ ಬಾಂಧವರೆಲ್ಲರಿಗೂ. ಇದುವರೆಗೆ ಪೀಡೆ ನಿರ್ವಹಣೆಯಲ್ಲಿ ನೈಸರ್ಗಿಕ ಶತ್ರುಗಳು, ಸಸ್ಯಜನ್ಯ ಕೀಟನಾಶಕಗಳ ಬಳಕೆ ಮತ್ತು ದಾಸ್ತಾನು ಪೀಡೆಗಳ ನಿರ್ವಹಣೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಿಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿದ್ಯಾಶ್ರೀ ಎಎಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ತೋಟಗಾರಿಕೆ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ತೋಟಗಾರಿಕಾ ನಿರ್ದೇಶಕರಾದ ಶ್ರೀಕೃಷ್ಣ ಶೃಂಗೇರಿ ವಿಎ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಶೃಂಗೇರಿಯಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ವಿಎ ಶ್ರೀಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಈಗ ಶೃಂಗೇರಿ ತಾಲೂಕಿನಲ್ಲಿ ಯಾವೆಲ್ಲ ಒಂದು ತೋಟಗಾರಿಕೆ ಇಲಾಖೆಯಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಇದರ ಒಂದು ವಸ್ತುಸ್ಥಿತಿ ಯಾವ ರೀತಿಯಿಂದ ಇದೆ, ಯಾವ ರೀತಿಯಿಂದ ನಮ್ಮ ರೈತ ಬಾಂಧವರಿಗೆ, ಈ ಒಂದು ಭಾಗದ ರೈತ ಬಾಂಧವರಿಗೆ ಇದು ಉಪಯುಕ್ತ ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣ ಒಂದು ಸಂದರ್ಶನ ರೂಪದಲ್ಲಿ ನಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಈ ಒಂದು ಭಾಗದಲ್ಲಿ, ಶೃಂಗೇರಿ ಭಾಗದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಯಾವೆಲ್ಲ ಒಂದು ಪ್ರಮುಖ ಯೋಜನೆಗಳು ಅಥವಾ ಸ್ಕೀಮ್ಸ್ ಅಂತ ಹೇಳ್ತೀವಿ, ಇದನ್ನ ತಾವು ಹಮ್ಮಿಕೊಂಡಿದ್ದೀರಿ ಕಿರು ಪರಿಚಯದೊಂದಿಗೆ? ನನ್ನ ಹೆಸರು ಶ್ರೀಕೃಷ್ಣ ಶೃಂಗೇರಿ ಅಂತ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಶೃಂಗೇರಿ. ಶೃಂಗೇರಿಯಲ್ಲಿ ಮುಖ್ಯವಾಗಿ ನಾವು ಅಡಿಕೆ, ಕಾಳುಮೆಣಸು, ಲವಂಗ, ಜಾಯಿಕಾಯಿ ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ವಿ. ಈಗ ಅಡಿಕೆಗೆ ಹಳದಿ ಎಲೆ ರೋಗ ಬರೋದ್ರಿಂದ ನಾವು ತಾಳೆ ಬೆಳೆ ಮತ್ತೆ ಪರ್ಯಾಯ ಬೆಳೆ ಆಗಿರ್ತಕ್ಕಂಥ ಕಾಫಿ, ಕಾಳುಮೆಣಸು ಬೆಳೆಗಳಿಗೆ ಜಾಸ್ತಿ ಉತ್ತೇಜನ ಕೊಡ್ತಾ ಇದೀವಿ. ಪ್ರಪ್ರಥಮವಾಗಿ ನಮ್ಮಲ್ಲಿ ಒಂದಷ್ಟು ಯೋಜನೆಗಳು ಈ ಸಾಲಿಗೆ ಬಂದಿದ್ದಾವೆ. ಆ ಯೋಜನೆಗಳಿಗೆ ಈಗಾಗಲೇ ನಾವು ಶೃಂಗೇರಿ ತಾಲೂಕಿನ ರೈತರಿಂದ ಅರ್ಜಿಗಳನ್ನು ಕರೆದಿದ್ದೀವಿ. ಅದರ ಮುಖ್ಯವಾಗಿ ತಾಳೆ ಬೆಳೆ ಯೋಜನೆ. ತಾಳೆ ಬೆಳೆಯಲ್ಲಿ ನಾವು ಸ್ಥಳೀಯ ಮತ್ತು ವಿದೇಶಿ ತಳಿಗಳಿಗೆ ನಾವು ಸಹಾಯಧನವನ್ನು ಕೊಡ್ತೀವಿ. ಸುಮಾರು ಈ ವರ್ಷಕ್ಕೆ 8 ಹೆಕ್ಟೇರ್ ಅಷ್ಟು ಪ್ರದೇಶಕ್ಕೆ ವಿದೇಶಿ ತಳಿಗೆ 52 ಹೆಕ್ಟೇರ್ ಪ್ರದೇಶಷ್ಟು ನಮಗೆ ಬಂದಿದೆ. ಮತ್ತೆ ಅದರಲ್ಲಿ ಅಂತರ್ ಬೇಸಾಯಕ್ಕಾಗಿ ಬಾಳೆ ಏನಾದರೂ ಬೆಳೆದ್ರೆ ಅದಕ್ಕೊಂದು 2.25 ಹೆಕ್ಟೇರ್ ಅಷ್ಟು ಪ್ರದೇಶಕ್ಕೆ ನಮ್ಗೆ ಈಸಲಿ ಬಂದಿದೆ. ಮತ್ತೆ ಈಗಾಗಲೇ ಸುಮಾರು ಒಂದು 25-30 ವರ್ಷದಿಂದ ಶೃಂಗೇರಿಯಲ್ಲಿ ತಾಳೆ ಬೆಳೆಯನ್ನ ರೈತರು ಬೆಳೀತಾ ಇರೋದ್ರಿಂದ ಎತ್ತರವಾದ ತಾಳೆ ಮರಗಳಿಂದ ಕಟಾವು ಮಾಡಿದಕ್ಕೂ ನಾವು ಸಹಾಯಧನ ಕೊಡ್ತೀವಿ. ಮತ್ತೆ ತೋಟಗಾರಿಕೆ ಯೋಜನೆಗಳಾದ CHD ಯೋಜನೆಯಲ್ಲಿ ಶೃಂಗೇರಿಯಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಬೆಳಿಲಿಕ್ಕೆ ತರಕಾರಿ ಕಿಟ್ಟಿಗೆ ನಮಗೊಂದು 80 ಕಿಟ್ಟಿಗೆ ಸಹಾಯಧನ ಬಂದಿದೆ. ಮತ್ತೆ ಮುಖ್ಯ ಅಡಕೆಯಲ್ಲಿ ಅಂತರ್ ಬೆಳೆಯಾಗಿ ಬೆಳೀತಿರ್ತಕ್ಕಂಥ ಕಾಳುಮೆಣಸು ನಾವು ಕೊಡ್ತಾ ಇದೀವಿ. ಅದಕ್ಕೊಂದು 20 ಹೆಕ್ಟರ್ಷ್ಟು ಸರ್ಕಾರ ನಮಗೆ ನಿಗದಿಪಡಿಸಿದೆ. ಮತ್ತೆ ಸೋಲಾರ್ ಪಂಪು, ಕೃಷಿ ಹೊಂಡ ಈ ಕಾರ್ಯಕ್ರಮಕ್ಕೆ ಬಂದಿದೆ. ಇದಲ್ಲದೆ ಶೃಂಗೇರಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವ ವಿವಿಧ ತೋಟಗಾರಿಕೆ ಯಂತ್ರಗಳಾದ ಅಡಕೆ ಸುಲಿಯುವ ಮಿಷನ್ನು, ಕಾಳುಮೆಣಸು ಬಿಡಿಸುವ ಯಂತ್ರ ಮತ್ತೆ ಗೋಡ್ ಸುಲಿಯುವ ಮಿಷನ್ನು, ಈ ತರ ತೋಟಗಾರಿಕೆಯಿಂದ ಅನುಭವಿತವಾಗಿರ್ತಕ್ಕಂಥ ಯಂತ್ರಗಳನ್ನು ರೈತರು ನೇರ ಖರೀದಿಸಿ ನಮಗೆ ಕೊಟ್ಟರೆ ಅವರ ಖಾತೆಗೆ ನಾವು 40% ಮತ್ತು ಮಹಿಳೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ 50% ಸಹಾಯಧನವನ್ನು ನೇರವಾಗಿ ನಾವು ಖಾತೆಗೆ ಹಾಕ್ತಾ ಇದ್ದೀವಿ. ಮತ್ತೆ ಕೀಟಗಳ ಸಮಗ್ರ ನಿಯಂತ್ರಣ ಯೋಜನೆಯಡಿ ಮುಖ್ಯವಾಗಿ ಬೇಕಿರತಕ್ಕಂಥ ಮೈಲ್ ತುತ್ತ ಮತ್ತೆ ಖರೀದಿ ಮಾಡಿದ್ರೆ 1 ಗುಂಟೆಗೆ 15 ರೂಪಾಯಿ ಅಂದ್ರೆ ಎಕರೆಗೆ 600 ರೂಪಾಯಿ ಅಷ್ಟು ಸಹಾಯಧನ ಕೊಡ್ತಾ ಇದೀವಿ. ಅಂಗಾಂಶ ಕೃಷಿ ಬಾಳೆ ಬೆಳೆಯವರಿಗೆ ನಾವು ಬಾಳೆ ಗಿಡಗಳನ್ನೇ ನೇರವಾಗಿ ನಮ್ಮ ಇಲಾಖೆಯಿಂದನೇ ತಂದು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದಲ್ಲದೆ ರಾಮ್ಬುಟಾನ್ ಮತ್ತೆ ಯಾರಾದ್ರೂ 20 HP ಒಳಗಿನ ಟ್ರಾಕ್ಟರ್ ತಗೊಂಡ್ರೆ ಅವರಿಗೂ ನಮ್ಮಲ್ಲಿ ಸಹಾಯಧನ ಇದೆ. ಮಧುವನ ಮತ್ತೆ ಜೇನು ಸಾಕಾಣಿಕೆಯಲ್ಲಿ ಜೇನು ಬಾಕ್ಸ್ ಅನ್ನ ಯಾರು ಖರೀದಿ ಮಾಡಿ ಇಡಬೇಕು ಅಂದ್ರೆ 75% ಮತ್ತೆ NHM ಯೋಜನೆಯಲ್ಲಿ 40% ಸಹಾಯಧನವನ್ನ ಅವರಿಗೆ ಒದಗಿಸ್ತಾ ಇದೀವಿ. ಮತ್ತೆ ಈ ಸಲಿಂದ ಧರ್ತಿ ಅಭಾ ಯೋಜನೆ ಅಂತೇಳಿ ಒಂದು ಪರಿಶಿಷ್ಟ ಪಂಗಡದ ರೈತರಿಗೆ ಬಂದಿದೆ. ಅದಕ್ಕೂ ನಾವೀಗ ಅರ್ಜಿಯನ್ನ ಆಹ್ವಾನಿಸಿದ್ವಿ. ಅವ್ರ ಹತ್ರ ನಿಗದಿತ ಕೋರಿಕೆ ನಮೂನೆಯಲ್ಲಿ ನಾವು ಬೇಡಿಕೆಯನ್ನು ತಗೊಂಡು ಆಮೇಲೆ ಸರ್ಕಾರದಿಂದ ಅನುದಾನ ಬಂದ್ಕೊಳ್ಳೆ ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ. ಡಾಕ್ಟರ್, ಈಗ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ನಾವು ಹೆಚ್ಚಾಗಿ ಇದು ಈಗಂತಲ್ಲ ಸುಮಾರು 3 ತಲೆಮಾರುಗಳಿಂದನೂ ಕೂಡ ಅಡಿಕೆ ಬೆಳೆನೇ ಒಂದು ಪ್ರಮುಖ ಬೆಳೆ. ಇತ್ತೀಚಿನ ಒಂದು ದಿನಗಳಲ್ಲಿ ಇದಕ್ಕೇನು ಕಡಿಮೆ ಏನೂ ಆಗಿಲ್ಲ, ರೇಟ್ ಏನು ಕಡಿಮೆ ಆಗಿಲ್ಲ, ಬೆಲೆ ಇದೆ, ಸ್ಥಿರವಾದ ಒಂದೊಂದು ಬೆಲೆ. ಆದ್ರೂ ಈಗ ಏನು ಇದೇ ಒಂದು ಪ್ರಮುಖ ಬೆಳೆ ಆಗಿದಕ್ಕೋಸ್ಕರ ಏಕ ಬೆಳೆ ಪದ್ಧತಿ ಅನುಸರಿಸದೆ ತಮ್ಮ ಇಲಾಖೆಯಿಂದ ಬಹು ಬೆಳೆ ಬಗಳ ಪದ್ಧತಿ ಅಥವಾ ಅಂತರ್ ಬೆಳೆಯಾಗಿ ಬೆಳೆಯೋದಕ್ಕೋಸ್ಕರ ಏನು ಒಂದು ಕ್ರಮ ತೆಗೆದುಕೊಳ್ತಾ ಇದ್ರಿ? ಮುಖ್ಯವಾಗಿ ಶೃಂಗೇರಿ ಸಂಪ್ರದಾಯವಾಗಿ ಮತ್ತು ಪಾರಂಪರಿಕವಾಗಿ ಅಡಿಕೆಯನ್ನ ಬೆಳೀತಾ ಇದೀವಿ. ಆದ್ರೆ ಇಲ್ಲಿ ಹಳದಿ ಎಲೆ ರೋಗ ಅಂತ ಹೇಳಿ ಬಂದ್ಬಿಟ್ಟು ಯಾವ್ದೇ ಫೈಟಾಪ್ತರ ಎಮ್ಎಲ್ಒ ಅಂತ ಹೇಳಿ ಕರೀತಾರೆ, ಆ ಜೀವಾಣುಗಳಿಂದ ಬರ್ತಾ ಇದೆ. ಅದರಿಂದ ಸುಮಾರು ತೋಟಗಳು ನಾಶ ಹೊಂದ್ತಾ ಇದೆ. ಆದ್ರೆ ಈಗ ನಮ್ಗೆ ಗೊತ್ತಾಗತಕ್ಕಂಥ ಸಂಶೋಧನೆ ಪ್ರಕಾರ 40% ತೋಟಗಳು ಮಾತ್ರ ಅಡಿಕೆ ಹಳದಿ ಎಲೆ ರೋಗ ಬಂದಿದೆ. ಮತ್ತೆ ಉಳಿದಿರ್ತಕ್ಕಂಥ ತೋಟಗಳಿಗೆ ಸಮಗ್ರ ನಿರ್ವಹಣೆ ಮಾಡಿದ್ರೆ ನಾವು ಆ ತೋಟಗಳಲ್ಲಿ ಉತ್ತಮವಾದ ಫಸಲನ್ನೇ ಪಡೆಯಬಹುದು ಅಂತ ಇವಾಗ ಸಂಶೋಧನೆಯಲ್ಲಿ ದೃಢೀಕರಣ ಆಗ್ತಾ ಇದೆ. ಆದ್ರಿಂದ ರೈತರು ದಯಮಾಡಿ ಇರ್ತಕ್ಕಂಥ ತೋಟಗಳನ್ನ ನಮ್ಮ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಂಡು ತೋಟಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಅಡಕೆ ಒಂದೇ ಏಕ ಬೆಳೆಯಾಗಿ ಬೆಳೆದ್ರೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಕಡಿಮೆ ಆಗಿರೋದ್ರಿಂದ ಅದಕ್ಕೆ ಅಂತರ್ ಬೆಳೆಯಾಗಿ ಕಾಳುಮೆಣಸು, ಲವಂಗ, ಜಾಯಿಕಾಯಿ ಮತ್ತೆ ಏಲಕ್ಕಿ ಈ ರೀತಿ ಅಂತರ್ ಬೆಳೆಯನ್ನು ಬೆಳೆಯೋದ್ರಿಂದ ರೈತರು ಹೆಚ್ಚಿನ ಆದಾಯವನ್ನ ಪಡೆಯಬಹುದು. ಈ ಕಾರ್ಯಕ್ರಮದಲ್ಲಿ ನಮಗೆ ಬಿಪಿಎಲ್ ಕಾರ್ಡ್ ಆಲ್ರೆಡಿ ಯಾರ ಹತ್ರ ಇದೆಯೋ ಅಂತ ರೈತರಿಗೆ ನರೇಗಾ ಯೋಜನೆಯಡಿ ನಾವು ಸಹಾಯಧನವನ್ನು ನೀಡ್ತಾ ಇದೀವಿ. ಅದ್ ಬಿಟ್ಟು ತೋಟದ ಸುತ್ತ ಏನಾದ್ರೂ ತೆಂಗಿನ ಸಸಿಗಳನ್ನು ನೆಡೋರಿಗೆ, ಬೆಣ್ಣೆ ಹಣ್ಣು ನೆಡೋರಿಗೆ, ರಾಂಬುಟಾನು ಇತರೆ ಏನಾದ್ರೂ ವೈವಿಧ್ಯಮಯ ಹಣ್ಣಿನ ಬೆಳೆ ಬೆಳೆಯೋರಿಗೂ ನಾವು ಈ ಕಚೇರಿಯಿಂದ ಸಹಾಯಧನ ಕೊಡ್ತಾ ಇದೀವಿ. ಈಗ ಹಳದಿ ಎಲೆ ಚುಕ್ಕೆ ರೋಗ ಅಂತ ಹೇಳಿದ್ರಿ, ಇದು ಯಾವ ವರ್ಷ ಈ ಭಾಗದಲ್ಲಿ ಬಂತು ಸರ್? ಇದ್ರ ಬಗ್ಗೆ ಅರಿವು ಮೂಡಿಸೋಕೆ ಅಥವಾ ಇದರ ಒಂದು ನಿರ್ವಹಣಾ ಕ್ರಮಗಳಿಗೆ ಇಲಾಖೆಯಿಂದ ತರಬೇತಿ ಕೊಡೋದಾಗ್ಲಿ ಮತ್ತೆ ಅದರ ಒಂದು ನಿರ್ವಹಣಾ ಕ್ರಮವಾಗಿ ಕೀಟನಾಶಕ ಆಗ್ಲಿ ಅಥವಾ ರೋಗ ನಾಶಕ ಆಗ್ಲಿ ಸರಬರಾಜು ಮಾಡ್ತಕ್ಕಂಥದ್ದು ಸೊ ಒಂದು ರಿಯಾಯಿತಿ ದರದಲ್ಲಿ ಅಡಿಕೆ ಅಲ್ಲಿ ಎರಡು ತರ ರೋಗಗಳು ಇಲ್ಲಿ ಬಹಳ ಜಾಸ್ತಿ ಬರ್ತಾ ಇದೆ. ಒಂದು ಅಡಕೆ ಹಳದಿ ಎಲೆ ರೋಗ, ಇದು ಸಾಮಾನ್ಯ 5-6 ದಶಕಗಳಿಂದನೂ ಇದೆ. ಇನ್ನೊಂದು ಎಲೆ ಚುಕ್ಕೆ ರೋಗ ಅಂತ ಹೇಳಿ ಕಳೆದ 4-5 ವರ್ಷಗಳಿಂದ ಜಾಸ್ತಿ ಆಗಿದೆ. ಈ ಬಗ್ಗೆ ನಾವು ಹಳದಿ ಎಲೆ ರೋಗಕ್ಕೆ ನಾವು ಮತ್ತೆ ಸಂಶೋಧನಾ ಕೇಂದ್ರ ಇಬ್ರು ಸೇರ್ಬಿಟ್ಟು ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ಮತ್ತೆ ಸಂಶೋಧನಾ ಕೇಂದ್ರರು ಈ ನಿಟ್ಟಿನಲ್ಲಿ ರೋಗ ಪೀಡಿತ ತೋಟಗಳಿಂದ ವಿವಿಧ ಮಾದರಿಗಳನ್ನು ಪಡೆದು ಅದ್ರ ರೋಗದ ತೀವ್ರತೆ ಮತ್ತೆ ಅದ್ರ ಬಗ್ಗೆ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ. ಮತ್ತೆ ಅದ್ರ ಬಗ್ಗೆ ಸಂಶೋಧನೆಯೂ ನಡೀತಾ ಇದೆ. ಈ ಎಲೆ ಚುಕ್ಕೆ ರೋಗ ಅಂತ ಹೇಳಿದು ಕಳೆದ 3-4 ವರ್ಷಗಳಿಂದ ಬರ್ತಾ ಇದೆ. ಇದಕ್ಕೆ ಮುಖ್ಯವಾಗಿ 3 ರೀತಿಯ ಫಂಜೈಗಳು ಕಾರಣ ಅಂತೇಳಿ ಸಂಶೋಧನೆಯಿಂದ ದೃಢೀಕರಣಗೊಂಡಿದೆ. ಇದಕ್ಕೆ ನಾವು ಕಳೆದ 2-3 ವರ್ಷಗಳಿಂದನೂ ಅದನ್ನ ಹತೋಟಿಗಾಗಿ ಸಾಫ್ ಅಂತ ಹೇಳಿ ಬರುತ್ತ ಔಷಧಿನ ಕೊಟ್ಟಿದೀವಿ. ಈಗ ಪ್ರೊಪ್ಯೂಸುಕೋನಿಸಲ್ ಅಂತ ಹೇಳಿ ಒಂದು ಔಷಧಿ ಬಂದಿದೆ. 1 ml 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಅದನ್ನ ಸ್ಪ್ರೇ ಮಾಡೋದು, ಅದು ಈಗ ನಮ್ಮಲ್ಲಿ ಇದೆ. ರೈತರು ಅದನ್ನ ಉಚಿತವಾಗಿ ನೀಡ್ತಿದ್ವಿ, ರೈತರು ಅದರ ಸದ್ಬಳಕೆ ಮಾಡ್ಕೊಳ್ಬಹುದು. ಆಮೇಲೆ ಈಗ ತಾವು ಹೇಳಿದ್ರಿ, ಈಗ ಸುಮಾರು ಇಲಾಖಾ ಕಾರ್ಯಕ್ರಮಗಳು ಹೇಳಿದ್ರಿ, ಇದರಲ್ಲಿ ಕೇಂದ್ರ ಪುರಸ್ಕೃತ ಮತ್ತು ರಾಜ್ಯ ಪುರಸ್ಕೃತದ ಒಂದು ಯೋಜನೆಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಕೇಂದ್ರ ಮತ್ತೆ ರಾಜ್ಯ ಪುರಸ್ಕೃತ ಯೋಜನೆಗಳು ಒಟ್ಟಾಗೆ ನಾವೀಗ ನಿಮ್ಮ ಗಮನಕ್ಕೆ ತಂದಿರೋದು. ಈ ಎಲ್ಲಾ ಯೋಜನೆಗಳು ನಮ್ಗೆ ಸಾಕಾರ ಆಗಬೇಕು ಅಂದ್ರೆ ಮುಖ್ಯವಾಗಿ ಮಣ್ಣಿನ ಒಂದು ಪರೀಕ್ಷೆ ಮುಖ್ಯವಾಗಿ ಬೇಕಾಗಿದೆ. ಮಣ್ಣಿನ ಪರೀಕ್ಷೆ ಘಟಕವನ್ನು ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತಾ ಇದೀವಿ. ಇನ್ನು ನೀರಾವರಿಗಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಯಾವುದೇ ನೀರಾವರಿಯನ್ನು ತಗೊಂಡ್ರೆ 90% ಸಹಾಯಧನವನ್ನ ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ. ಅದನ್ನು ಸದ್ಬಳಕೆ ಮಾಡ್ಕೋಬಹುದು ಅಂತ ಈ ಮೂಲಕ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೀನಿ. ಇದಲ್ದೇನೆ ಈಗ ಒಳಸೂರುಗಳಿಗೆ ಬಂದ್ರೆ ಈಗ ಮುಖ್ಯವಾಗಿ ಬೇಕಾಗಿರ್ತಕ್ಕಂತ ಗೊಬ್ಬರ, ರಾಸಾಯನಿಕ ಗೊಬ್ಬರ ಆಗಿರ್ಲಿ ಅಥವಾ ಸಾವಯವ ಗೊಬ್ಬರ ಆಗಿರ್ಲಿ, ಇದರ ಒಂದು ಪೂರೈಕೆ, ಆಮೇಲೆ ಸಸಿಗಳ ಒಂದು ಪೂರೈಕೆಗೆ ಬಂದ್ರೆ ಏನ್ ಹೇಳಕ್ಕೆ? ಸಸಿಗಳು ನಾವು ಅಡಕೆ ಗಿಡಗಳನ್ನ, ತೆಂಗಿನ ಗಿಡಗಳನ್ನ ಮಾಡಿ ಕೊಡ್ತಾ ಇದೀವಿ. ಅದಲ್ಲದೆ ನಮ್ಮ ಸಂಶೋಧನಾ ಕೇಂದ್ರದವರು ಅಡಿಕೆ, ತೆಂಗು, ಕಾಳುಮೆಣಸು ಇತರೆ ತೋಟಗಾರಿಕೆ ಸಸಿಗಳನ್ನ ವೈಜ್ಞಾನಿಕವಾಗಿ ಬೆಳೆದು ನಿಖರವಾದ ತಳಿಗಳನ್ನ ನೀಡ್ತಾ ಇದೀವಿ. ನಮ್ಮಲ್ಲಿ ಗೊಬ್ಬರಗಳ ಪರಿಸ್ಥಿತಿ ಬಂದಾಗ ಯಾವುದೇ ಸರ್ಕಾರಿ ಗೊಬ್ಬರ NPKಯನ್ನು ನಮ್ಮ ಇಲಾಖೆಯಿಂದ ಪೂರೈಸಲಾಗ್ತಿಲ್ಲ. ಅಥವಾ ಇದೆಲ್ಲದಕ್ಕೂ ಮುಖ್ಯವಾಗಿ ಜೀವಾಣು ಗೊಬ್ಬರ ಬಂದಿದೆ ಈಗ, ಅರ್ಕಾ ಮೈಕ್ರೋಬೈಲ್ ಕನ್ಸಾರ್ಷಿಯಂ ಅಂತ, ಅರ್ಕಾ ಜೀವಾಣು ಸಮೂಹ ಅಂತ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಹಾಕಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ, NPK ಗೊಬ್ಬರಗಳೇನಿದೆ ಅದರಲ್ಲಿರ್ತಕ್ಕಂಥ ಗೊಬ್ಬರದ ಅಂಶಗಳನ್ನ ಗಿಡಗಳಿಗೆ ತೆಗೆದುಕೊಳ್ಳಲು ಬಹಳ ಸಹಾಯ ಮಾಡ್ತಾ ಇದೆ. AMC ಅಂತೂ ತುಂಬಾ ಹಳದಿ ಎಲೆ ರೋಗ ಪೀಡಿತ ತೋಟಗಳಲ್ಲಿ ತುಂಬಾ ಕೆಲಸ ಮಾಡ್ತಾ ಇದೆ. ಇದಲ್ಲದೆ ನಾವು ಜೀವಾಣು ಗೊಬ್ಬರ ಅದರ ಟ್ರೈಕೋಡರ್ಮಾ, ಸೂಡೋಮನಸ್ಸು ಏನು ಅಡಕೆಯಲ್ಲಿ ಬರ್ತಕ್ಕಂಥ ಮೂಲ ಕೊಳೆ ರೋಗನ ನಾವು ಹತೋಟಿ ಮಾಡೋಕ್ಕೋಸ್ಕರ ಅದು ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ. ಈಗ ನೂತನವಾಗಿ ಕಾಳುಮೆಣಸಲ್ಲಿ ಇಳುವರಿ ಕಡಿಮೆ ಆಗಕ್ಕೆ ಮುಖ್ಯ ಕಾರಣ ಲಘು ಪೋಷಕಾಂಶಗಳ ಕೊರತೆ. ಇದಕ್ಕೋಸ್ಕರ ಪೆಪ್ಪರ್ ಸ್ಪೆಷಲ್ ಅಂತ ಹೇಳ್ತಕ್ಕಂಥ ಒಂದು ಗೊಬ್ಬರನು ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ. ಮತ್ತೆ ಈಗ ಇದು ಹೇಗೆ ಸರ್, ಈಗ ಅವರ ಬೇಡಿಕೆ ಮೇರೆಗೆ ತಾವು ಸರಬರಾಜು ಮಾಡ್ತಾ ಇದ್ದೀರಾ ಇಲ್ವಾ ಇಲಾಖೆಯಿಂದ ಕೊಡ್ಬೇಕಂತ ಹೇಳಿ ಕೊಡ್ತಾ ಇದ್ದೀರಾ, ಯಾವ ರೀತಿಯಿಂದ? ಅಲ್ಲ, ಈ ರಾಸಾಯನಿಕ ಏನ್ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಜೀವಾಣು ಗೊಬ್ಬರಗಳಾಗ್ಲಿ ಲಘು ಪೋಷಕಾಂಶಗಳನ್ನ ರೈತರಿಗೆ ನಾವು ಈ ಬಂದಿರತಕ್ಕಂಥ ಯೋಜನೆ ಬಗ್ಗೆ ಸಮಗ್ರವಾಗಿ ಮಾಹಿತಿ ನೀಡ್ತೀವಿ. ಆಮೇಲೆ ಅವ್ರ ಬೇಡಿಕೆ ಆಧಾರದ ಮೇಲೆ ನಾವು ಅವರಿಗೆ ನೀಡ್ತಾ ಇದೀವಿ. ಬೇಡಿಕೆ ಆಧಾರದ ಮೇಲೆ ಕೆಲವೊಬ್ರು ರೈತರು ಹೇಳ್ತಾರೆ, ಸರ್ ಕೊಡ್ತಕ್ಕಂತ ಒಂದು ಪರಿಕರ ಆಗಿರ್ಲಿ, ಮತ್ತೆ ನಾವು ಏನ್ ಶೇಡ್ ನೆಟ್ ಅಂತ ಹೇಳ್ತೀವಿ, ಆಮೇಲೆ ಟಾರ್ಪಲ್ಲಿನ್ ಅಂತ ಹೇಳ್ತೀವಿ, ಇದು ಗುಣಮಟ್ಟ ಸರಿ ಇಲ್ಲ ಸರ್, ಇದು ಬೇಗನೆ ಹರಿದು ಹೋಗ್ತಾ ಇದೆ. ನಾವು ಕೇಳಿದ ಒಂದು ಗುಣಮಟ್ಟ ಅಥವಾ ಕಂಪನಿಯ ಒಂದು ಮಾಲು ಅಥವಾ ವಸ್ತುಗಳು ನಮ್ಗೆ ಸರಬರಾಜು ಸಿಗ್ತಾ ಇಲ್ಲ ಅನ್ನೋ ಒಂದು ಸ್ವಲ್ಪ ಕೊರಗಿದೆ ಸರ್ ಇದ್ರ ಬಗ್ಗೆ. ನಮ್ಮ ಇಲಾಖೆಯಿಂದ ಶೇಡ್ ನೆಟ್ ಆಗ್ಲಿ ಅಥವಾ ಟಾರ್ಪಲಿನ್ ಆಗ್ಲಿ ಯಾವುದೇ ನಮ್ಮ ಇಲಾಖೆಯಿಂದ ನೀಡ್ತಿಲ್ಲ. ಇದರಲ್ಲಿ ನಾವು ಕಳೆದ ವರ್ಷ ಯಾರಾದ್ರೂ ಪಾಲಿ ಮನೆ ಮಾಡ್ಕೊಂಡ್ರೆ ನಿಗದಿತ ಏಜೆನ್ಸಿಯಿಂದ ಮಾಡಿದಾಗ ನೇರವಾಗಿ ಸಹಾಯಧನ ರೈತರ ಖಾತೆಗೆ ಹಾಕ್ತಾ ಇದೀವಿ. ಮತ್ತೆ ಟಾರ್ಪಲ್ ನಮ್ಮ ಇಲಾಖೆಯಲ್ಲಿ ನಾವು ಕೊಡ್ತಾ ಇಲ್ಲ ಸರ್, ಆದ್ರೆ ಅಡಿಕೆ ಒಣಗಿಸೋಕ್ಕೋಸ್ಕರ ಸೋಲಾರ್ ಡ್ರೈಯರ್ ಅಂತ ಹೇಳಿ ಮಾಡ್ಕೊಂಡ್ರೆ ಅದನ್ನ ಅವರು ನಿಗದಿತ ಸಂಸ್ಥೆಗಳಿಂದ ಮಾಡ್ಕೋಬೇಕು. ಮಾಡ್ಕೊಂಡಾಗ ನಾವು ಅವರಿಗೆ ನೇರವಾಗಿ ಸಹಾಯಧನವನ್ನ ಕೊಡೋದ್ರಿಂದ ರೈತರ ಆಯ್ಕೆ ಇಲ್ಲಿ ಮುಖ್ಯ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಆತರ ಸಮಸ್ಯೆಗಳು ಬರ್ತಾ ಇಲ್ಲ ಸರ್. ಈಗ ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ಯೋಜನೆಗಳು ತಲುಪಬೇಕಂತ ಹೇಳಿದ್ರೆ ಹೇಗೆ, ಯಾವ ಒಂದು ಮಾನದಂಡ ಇಟ್ಕೊಂಡಿದ್ದೀರಾ? ಅಂದ್ರೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ರೈತರು ಮಧ್ಯಮ ಹಿಡುವಳಿ ಹೊಂದಿರತಕ್ಕಂತ ರೈತರು, ಈ ಯಾವ ರೀತಿಯಿಂದ ಸರ್ ಇದು? ನಾವು ಯಾವುದೇ ಯೋಜನೆಗಳನ್ನು ಬಂದ್ರು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಅದನ್ನ ನಾವು ಬಹಳ ಪ್ರಚಾರ ಕೊಡ್ತೀವಿ. ಆ ಗ್ರಾಮ ಪಂಚಾಯತಿ ಮಟ್ಟದಿಂದನೇ ನಾವು ಅದನ್ನ ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಅಧ್ಯಕ್ಷರು ಗಮನಕ್ಕೆ ತಂದಾಗ ಅತ್ಯಂತ ತೀರಾ ಹಿಂದುಳಿದ ಪ್ರದೇಶ ಆಗಿರಲಿ ಅಥವಾ ಯಾವುದೇ ಹಿಂದುಳಿದ ವ್ಯಕ್ತಿಗಾಗಲಿ ಸಿಗಲಿಕ್ಕೆ ಸಹಾಯ ಆಗ್ತಾ ಇದೆ. ಮತ್ತೆ ಇದಕ್ಕೆ ನಾವು ಆದಷ್ಟು ಪ್ರಚಾರನ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾಡಳಿತದಿಂದ ನೀಡಿನೇ ನಾವು ಫಲಾನುಭವಿಗಳನ್ನು ಆಯ್ಕೆ ಮಾಡೋದು, ಜ್ಯೇಷ್ಠತೆ ಮೇಲೆ ಪ್ರಮಾಣ ಕೊಡ್ತಿರೋದು. ಮತ್ತೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಏನು ಯೋಜನೆ ಇದೆ ಅದರಲ್ಲಿ ಬಿಪಿಎಲ್ ಅವರಿಗೆ ಮಾತ್ರ ಕೊಡಬೇಕು ಅಂತೇಳಿ ಕೊಡ್ತಾ ಇರೋದ್ರಿಂದ ಇದು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ತಲುಪ್ತಿದೆ ಅಂತ ಈ ಮೂಲಕ ಹೇಳ್ತೀನಿ. ಇದು ಕುತೂಹಲಕ್ಕಾಗಿ, ಇದು ಪ್ರಶ್ನೆ ಅಲ್ಲ ಬಟ್ ಆದ್ರೆ ಕುತೂಹಲಕ್ಕಾಗಿ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಕೊನೆಯದಾಗಿ. ಈ ಅಡಿಕೆಯ ಒಂದು ಮಾನ ಏನಾಗಬಹುದು ಸರ್ ಮುಂದಿನ ಒಂದು ದಿನಗಳಲ್ಲಿ? ಇದು ಕಳೆದ ಮೂರ್ನಾಲ್ಕು ದಶಕಗಳಿಂದಲೂ ಇರ್ತಕ್ಕಂತ ಒಂದು ವಿಚಾರ. ನಮ್ ತಂದೆ ಅಜ್ಜ ಎಲ್ಲರೂ ಅಡಿಕೆ ಯಾವತ್ತಿದ್ರು ಅಡಿಕೆನೆ ಅದು, ಅದಕ್ಕೆ ಅದಕ್ಕೆ ಬಾಗಾಯಿತು ಅಂತ ಕರೀತಾರೆ. ಇದಕ್ಕೆ ಈಗ ಆಗಿರ್ತಕ್ಕಂತ ಅಧಿಕವಾದ ವಿಸ್ತರಣೆ ಕಾರ್ಯಕ್ರಮದಿಂದ ಇದಕ್ಕೆ ಉತ್ಪನ್ನಗಳು ಮತ್ತೆ ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಮುಖ್ಯ. ಆ ಬಗ್ಗೆ ಸಂಶೋಧನೆ ಆದ್ರೆ ನಿಜವಾಗ್ಲೂ ಅಡಿಕೆ ಯಾವತ್ತಿದ್ರು ಅಡಿಕೆನೆ, ಇದು ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಬೇವರೇಜ್ ಆಗಿ ಯೂಸ್ ಉಪಯೋಗ ಆಗೋದ್ರಿಂದ ಮುಂದೂ ಸಮಸ್ಯೆ ಬರಲ್ಲ. ಆದ್ರೂ ಉಪ ಉತ್ಪನ್ನಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದು ಒಳ್ಳೇದು. ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತಾ ಇದ್ರಿ. ಈ ಹಿಂದೆನೆ ಸರ್ ಸುಮಾರು ನನ್ಗೆ ಗೊತ್ತಿರೋ ಹಾಗೆ 94-95 ಇಸ್ವಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಡಾಕ್ಟರ್ ವಿಘ್ನೇಶ್ ಅಂತ ಹೇಳಿ ಈ ಬಗ್ಗೆ ತುಂಬಾನೇ ಕೆಲಸ ಮಾಡಿದ್ರು. ಇದೊಂದು ಆಹಾರ ಬೆಳೆಯಾಗಿ ಕೂಡ ತಗೊಳ್ಬಹುದು ಅಂತ ಹೇಳಿದ್ರು. ಇದರ ಮೌಲ್ಯವರ್ಧನೆ, ಆಮೇಲೆ ಇದರಿಂದ ಬೇರೆ ಬೇರೆ ಒಂದು ಉತ್ಪನ್ನಗಳ ಬಗ್ಗೆ ತುಂಬಾನೇ ಸಂಶೋಧನೆ ಆಗಿತ್ತು. ಈಗ ಏನಾಗಿದೆ ಅದು ಗೊತ್ತಿಲ್ಲ ನನಗೆ, ಬಟ್ ಇದರ ಹಿಂದೆನೆ ಆಗಿತ್ತು ಸರ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬಹುದಾ ಸರ್? ನನ್ನ ಹೆಸರು ಶ್ರೀ ಕೃಷ್ಣ ಶೃಂಗೇರಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ. ನನ್ನ ದೂರವಾಣಿ ಸಂಖ್ಯೆ 9448530357. 9448530357. ಇದು ಕಚೇರಿಯ ಒಂದು ಸಮಯದಲ್ಲಿ ಯಾವಾಗಾದ್ರೂ ಸಂಪರ್ಕ ಮಾಡಬಹುದು ಅಂತ ಹೇಳ್ತೀರಾ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಇಲಾಖೆಯಿಂದ, ಅದರಲ್ಲಿ ವಿಶೇಷವಾಗಿ ಶೃಂಗೇರಿ ಒಂದು ತಾಲೂಕದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳನ್ನ ಹಮ್ಮಿಕೊಂಡಿದ್ರಿ, ಯಾವ ರೀತಿ ಇದು ಪ್ರಗತಿಯಲ್ಲಿದೆ, ಯಾವ ರೀತಿಯಿಂದ ನಮ್ಮ ರೈತ ಬಾಂಧವರಿಗೆ ಇದು ಉಪಯುಕ್ತ ಆಗ್ತಾ ಇದೆ ಅಂತ ಅನ್ನೋದನ್ನ ಹೇಳಿದ್ರಿ. ತಮಗೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಸರ್. ಧನ್ಯವಾದಗಳು. ಇದುವರೆಗೆ ತೋಟಗಾರಿಕೆ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ತೋಟಗಾರಿಕಾ ನಿರ್ದೇಶಕರಾದ ಶ್ರೀ ಕೃಷ್ಣ ಶೃಂಗೇರಿ ವಿಎ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈ ಕಾರ್ಯಕ್ರಮದ ಕುರಿತಾಗಿ ಹಂಪಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಂಪಣ್ಣ ಅವರ ನ್ಯಾಮತಿಯಿಂದ ಇಂದಿನ ಕೃಷಿ ರಂಗದಲ್ಲಿ ನೈಸರ್ಗಿಕವಾಗಿ ಕೀಟ ನಿಯಂತ್ರಿಸುವ ಬಗ್ಗೆ, ನೈಸರ್ಗಿಕವಾಗಿ ಕಾಳುಗಳ ರಕ್ಷಣೆ ಮಾಡುವ ಬಗ್ಗೆ ಕೃಷಿ ತಜ್ಞೆ ವಿದ್ಯಾಶ್ರೀಯವರು ವಿವರವಾಗಿ ತಿಳಿಸಿದ್ರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಕಾರ್ಯಕ್ರಮ ಕೇಳ್ತಾರೆ. ಇನ್ನು ಮುಂದೆ ಕೇಳಿ. ಆತ್ಮೀಯ ರೈತ ಬಾಂಧವರೇ,